ಇದುವರೆಗೂ ಸುಮಧುರ ಗೀತವೈವಿಧ್ಯ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಕೃಷಿ ಹಾಗೂ ಪಶುಸಂಗೋಪನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾ ಎನ್ ಸುಂದರೇಶನ್ ಅವರೊಂದಿಗಿನ ಭಾಷಣದ ಆಯ್ದ ಭಾಗ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಾಸನದ ನಿರುದ್ಯೋಗಿಗಳಿಗೊಂದು ಸುವರ್ಣ ಅವಕಾಶ. ಡಿಪ್ಲೊಮಾ ಮತ್ತು ಐಟಿಐನಲ್ಲಿ ಉತ್ತೀರ್ಣರಾದ ಮಹಿಳಾ ಅಭ್ಯರ್ಥಿಗಳಿಗೆ ಪ್ರತಿಷ್ಠಿತ ಇಂಡಸ್ಟ್ರೀಸ್ನಲ್ಲಿ ಕೆಲಸ ಮಾಡಲು ಅವಕಾಶವಿರುತ್ತದೆ. ಆಕರ್ಷಕ ವೇತನ, ಊಟದ ವ್ಯವಸ್ಥೆ ಹಾಗೂ ಸಾರಿಗೆ ಸೌಲಭ್ಯವೂ ಇರುತ್ತದೆ. ಸಂಪರ್ಕಿಸಿ ಸುರಕ್ಷಾ ಸೆಕ್ಯೂರಿಟಿ ಸರ್ವಿಸಸ್, ಪ್ರಶಾಂತ್ ಬಿಲ್ಡಿಂಗ್, ಆಪೋಸಿಟ್ ಗವರ್ನಮೆಂಟ್ ಬಾಯ್ಸ್ ಹೈಸ್ಕೂಲ್, ಆರ್ಸಿ ರೋಡ್, ಹಾಸನ. ಮೊಬೈಲ್ ಸಂಖ್ಯೆ 8888-0000-0 ಮತ್ತೊಂದು ಸಂಖ್ಯೆ 9844-0025-4. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆಗಳು. ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ವೈದ್ಯಕೀಯ ಚಿಕಿತ್ಸೆ, ಪೊಲೀಸ್ ನೆರವು, ಕಾನೂನು ನೆರವು ಹಾಗೂ ಸಮಾಲೋಚನೆ ವ್ಯವಸ್ಥೆಗಳನ್ನು ಒದಗಿಸಲು ಪ್ರತಿ ಜಿಲ್ಲೆಗೆ ಒಂದರಂತೆ 30 ಒನ್ ಸ್ಟಾಪ್ ಸೆಂಟರ್ ಸಖಿ ಕೇಂದ್ರಗಳು. ವರದಕ್ಷಿಣೆ ಕಿರುಕುಳ, ಲೈಂಗಿಕ ಕಿರುಕುಳ, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ಕಾನೂನು ನೆರವು, ತಾತ್ಕಾಲಿಕ ಆಶ್ರಯ, ಕೌಟುಂಬಿಕ ಸಮಾಲೋಚನೆಗೆ 181 ಸಾಂತ್ವನ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಮಹಿಳಾ ಸಹಾಯವಾಣಿ 181 ಸಂಪರ್ಕಿಸಿ. ಪ್ರಕಟಣೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಕೃಷಿ ಹಾಗೂ ಪಶುಸಂಗೋಪನೆಗೆ ಪೂರಕವಾಗಿ ನಮ್ಮ ದೇಶಿ ತಳಿಗಳು, ಈ ಕುರಿತಂತೆ ಹಾಸನದ ಪಶುಸಂಗೋಪನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾ ಎಸ್ ಸುಂದರೇಶನ್ ಅವರ ಭಾಷಣದ ಆಯ್ದ ಭಾಗವನ್ನು ಕೇಳೋಣ. ಎಲ್ರಿಗೂ ನಮಸ್ಕಾರ ಹಾಗೂ ಎಲ್ರಿಗೂ ರೇಡಿಯೋ ಕಿಸಾನ್ ದಿವಸದ ಶುಭಾಶಯಗಳು. ಈಗಾಗಲೇ ಸಾಕಷ್ಟು ವಿಷಯಗಳು ವಿನಿಮಯ ಆಗಿದೆ. ಈಗ ಸಮಗ್ರ ಹಾಗೂ ಸಾವಯವ ಕೃಷಿ ಪದ್ಧತಿಯಲ್ಲಿ ಸ್ಥಳೀಯ ರಾಸುಗಳ ಅಥವಾ ದೇಶಿ ತಳಿಗಳ ಮಹತ್ವದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡೋಣ. ಇಲ್ಲಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂಚಿತವಾಗಿ ನಮ್ಮ ಪರಿಸರದಲ್ಲಿ ಅಥವಾ ಭೂಮಿನಲ್ಲಿ ಆಗ್ತಕ್ಕಂಥ ಕೆಲವು ಮೂಲಭೂತ ಪ್ರಕ್ರಿಯೆಗಳ ಬಗ್ಗೆ ತಿಳ್ಕೋಬೇಕಾಗತ್ತೆ. ಅದರಲ್ಲಿ ಏನಪ್ಪಾ ಅಂದರೆ, ನಿಮಗೆಲ್ಲೋ ಗೊತ್ತಿರುವ ಹಾಗೆ ನೈಸರ್ಗಿಕ ಸಂಪನ್ಮೂಲಗಳಾಗಿ ನಮಗೆ ಇವತ್ತು ಜಲ ಸಂಪತ್ತಾಗ್ಬೋದು, ಪ್ರಾಣಿ ಸಂಪತ್ತಾಗ್ಬೋದು, ಸಸ್ಯಗಳಾಗ್ಬೋದು ನಮಗಿದೆ. ಈ ಒಂದು ನೈಸರ್ಗಿಕ ಸಂಪತ್ತುಗಳು ಕೃಷಿ ಆಧಾರಿತ ಸಂಪತ್ತುಗಳು ಆಗಿದೆ. ಇವುಗಳನ್ನು ಅರ್ಥಪೂರ್ಣವಾಗಿ ಹೇಗೆ ಬಳಸ್ಕೋಬೇಕು ಮತ್ತು ಇದರಲ್ಲಿ ಪಶು ಸಂಪತ್ತಿನ ಪಾತ್ರ ಏನಿದೆ ಅನ್ನೋದನ್ನು ತಿಳ್ಕೊಂಡಾಗ ನಾವು ಒಂದು ಸಮಗ್ರ ಅಥವಾ ಸಾವಯವ ಕೃಷಿ ಪದ್ಧತಿಯಲ್ಲಿ ದೇಶಿ ತಳಿಗಳನ್ನು ಹೇಗೆ ಒಗ್ಗೂಡಿಸ್ಕೋಬೇಕು ಅನ್ನೋದನ್ನು ಕೂಡ ನಾವು ತಿಳ್ಕೊಂಡಾಗತ್ತೆ. ಈ ವಿಷಯವಾಗಿ ಮಾತಾಡೋದಾದರೆ ನಮ್ಮ ಪರಿಸರದಲ್ಲಿ ಈಗಾಗಲೇ ಒಂದು ಪೋಷಕಾಂಶಗಳನ್ನು ಸಮತೋಲನವನ್ನು ಕಾಯತಕ್ಕಂಥ ಒಂದು ವಿಧಾನ ಅಥವಾ ಚಕ್ರ ಇದೆ. ಪೋಷಕಾಂಶಗಳು ಸಸ್ಯಗಳಿಗೂ ಬೇಕು, ಈ ಪೋಷಕಾಂಶಗಳು ನಮಗೂ ಬೇಕು, ಪ್ರಾಣಿಗಳಿಗೂ ಬೇಕು. ಎಲ್ಲರೂ ನಾವು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಮಂಡಲಿರ್ತಕ್ಕಂಥ ಪೋಷಕಾಂಶಗಳ ಮೇಲೇ ನಾವು ಅವಲಂಬಿಸಿರ್ತೀವಿ. ಸೊ ಇದನ್ನು ಕಾಯ್ದುಕೊಳ್ಳೋದಕ್ಕೆ ಪರಿಸರದಲ್ಲೇ ಒಂದು ವಿಧಾನ ಇದೆ. ಅದು ಹೇಗಪ್ಪ ಅಂದರೆ, ಸೊ ಒಂದು ಕಡೆ ನಮಗೆ ಸಸ್ಯಗಳಿದ್ದಾವೆ, ಈ ಸಸ್ಯಗಳ ಮೇಲೆ ನಾವು ಮತ್ತು ಪ್ರಾಣಿಗಳೆಲ್ಲ ಅವಲಂಬಿತರಾಗಿರ್ತೀವಿ. ಸೊ ಈ ಸಸ್ಯಗಳು ಅಂದರೆ ಗಿಡ, ಮರ, ಹುಲ್ಲು, ಬೆಳೆಗಳು ಇವೆಲ್ಲ ಅವುಗಳ ಪೋಷಕಾಂಶಗಳನ್ನು ಪ್ರಾಣಿಗಳಿಗೆ ವರ್ಗಾಯಿಸುತ್ತೆ. ಹೇಗೆ? ಮೇವಿನ ಮುಖಾಂತರ. ಸೊ ಅದೇ ಥರ ಈ ಪಶು ಸಂಪತ್ತು ತನ್ನ ಇಲ್ಲ ಪೋಷಕಾಂಶಗಳನ್ನು ತನ್ನ ಸಗಣಿಯ ಮುಖಾಂತರ ಅಥವಾ ಸಗಣಿ ಗೊಬ್ಬರದ ಮುಖಾಂತರ ಪೋಷಕಾಂಶಗಳನ್ನ ಮಣ್ಣಿಗೆ ವಾಪಸ್ಸು ನೀಡ್ತಕ್ಕಂಥ ಒಂದು ಕ್ರಿಯೆ ನಡೀತಾ ಇರುತ್ತೆ. ಮತ್ತೆ ಮಣ್ಣಿನ ಪೋಷಕಾಂಶಗಳು ಸಸ್ಯಗಳಿಗೆ ಹೋಗ್ತಿರುತ್ತೆ. ಸೊ ಇದೊಂದು ಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ ಪ್ರಕೃತಿನಲ್ಲಿ. ಇದರಿಂದ ಏನಾಗ್ತಾ ಇದೆ, ನಮ್ಮಲ್ಲಿ ಏನು ಉತ್ಪಾದನೆ ಮಾಡ್ತಾ ಇದ್ದೀವಿ ಅದು ನಮ್ಮ ಪ್ರದೇಶದ ನಮ್ಮ ಮಣ್ಣಿನಲ್ಲೇ ಆ ಪೋಷಕಾಂಶಗಳ ಮರುಬಳಕೆ ಸಾಧ್ಯವಾಗುವಾಗ ಮಾಡ್ತಾ ಇದೆ ಈ ಒಂದು ಕ್ರಿಯೆ. ಸೊ ಒಂದು ವೇಳೆ ಏನಾದ್ರೂ ಮೇವು ಇಲ್ಲದೆ ಅಥವಾ ಪಶು ಸಂಪತ್ತಿಲ್ಲದೆ ಅದರ ಬದಲಾಗಿ ಸಂಪೂರ್ಣವಾಗಿ ವಾಣಿಜ್ಯ ಬೆಳೆಗಳನ್ನೇ ನಮ್ಮ ಕೃಷಿ ಜಮೀನಲ್ಲಿ ತುಂಬಿಸ್ಬಿಟ್ರೆ ಏನಾಗುತ್ತೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿದ್ರೆ ಆವಾಗ ಏನಾಗುತ್ತೆ, ಕೃಷಿ ಆಧಾರಿತ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ಳೋದೇ ಇದೆ ನಮ್ಮ ಜಾನುವಾರುಗಳನ್ನು, ಈ ಪೋಷಕಾಂಶದ ಚಕ್ರ ಏನಿದೆ ಅದು ಮುರಿದು ಬೀಳೋ ಸಾಧ್ಯತೆ ಇರುತ್ತೆ. ಆವಾಗ ಏನಾಗುತ್ತೆ, ಪರಿಸರದಲ್ಲಿ ಪೋಷಕಾಂಶಗಳ ಅಸಮತೋಲನ ಉಂಟಾಗೋದಕ್ಕೆ ಶುರುವಾಗುತ್ತೆ. ಸೊ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರೇ 90%ಕ್ಕಿಂತ ಜಾಸ್ತಿ ಇದ್ದಾರೆ. ಇವರೆಲ್ಲ ಕಡಿಮೆ ಭೂಮಿ ಅಥವಾ ತುಂಡು ಭೂಮಿ ಹೊಂದಿರತಕ್ಕಂಥ ರೈತರು. ಇವರಿಗೆ ಕೃಷಿ ಯಂತ್ರೋಪಕರಣ ಬಳಕೆ ಸಾಧ್ಯವಾಗದೇ ಇರ್ಬೋದು, ಆರ್ಥಿಕವಾಗೂ ಕೂಡ ಅದು ಲಾಭದಾಯಕವಾಗಿರ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಕೃಷಿಗೆ ಪೂರಕವಾಗಿ ಅಥವಾ ಲಾಭದಾಯಕ ಚಟುವಟಿಕೆಯಾಗಿ ಕೂಡ ನಮ್ಮದು ಪಶುಸಂಗೋಪನೆಯನ್ನು ಬೆಳೀತಾ ಬಂದಿದೆ ಹಿಂದಿಂದ ಕೂಡ. ಅದಲ್ಲದೆ ಸಾವಯವ ಕೃಷಿ ಈ ಒಂದು ಇದಕ್ಕೆ ಒತ್ತು ನೀಡಬೇಕಾದರೆ ಹಾಗೂ ಕೃಷಿ ಉತ್ಪಾದನೆಯಲ್ಲಿ ಸುಸ್ಥಿರತೆ ಮತ್ತು ನಿರಂತರತೆಯನ್ನು ಕಾಯ್ದುಕೊಂಡು ಬರಬೇಕಾದರೆ ಸಗಣಿ ಗೊಬ್ಬರ ಅಥವಾ ತಿಪ್ಪೆ ಗೊಬ್ಬರದ ಬಳಕೆ ತುಂಬ ಅವಶ್ಯಕವಾಗಿದೆ. ಅದ್ರ ಬಗ್ಗೆ ತಮಗೆಲ್ಲ ಸಾಕಷ್ಟು ಮನವರಿಕೆ ಆಗಿದೆ ಅಂದ್ಕೊಳ್ತೀನಿ. ಅದಷ್ಟೇ ಅಲ್ಲ, ಈ ಕೃಷಿನಲ್ಲಿ ಸದೃಢವಾದ ಎತ್ತುಗಳ ಬಳಕೆ ಕೂಡ ಅಷ್ಟೇ ಪ್ರಮುಖವಾಗಿದೆ. ಅದನ್ನು ಕೂಡ ಮುಂದುವರೆಸೋದು ಅವಶ್ಯ ಆಗಿದೆ. ಹಾಗೆ ಸ್ಥಳೀಯ ರಾಸುಗಳನ್ನು ಅಥವಾ ಪಶುಸಂಗೋಪನಾ ಚಟುವಟಿಕೆಗಳನ್ನು ಕೃಷಿ ಜೊತೆಗೆ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಅನಿವಾರ್ಯತೆ ನಮ್ಮ ಎದುರಿಗಿದೆ ಇವತ್ತು. ಸೊ ಇಂತಹ ಒಂದು ಸಮಗ್ರ ಕೃಷಿ ಪದ್ಧತಿ ಹೊಸದೇನಲ್ಲ, ಪ್ರಾಚೀನ ಕಾಲದಿಂದನೂ ಇದೆ. ಹಸು, ಎತ್ತು ಅಥವಾ ಎಮ್ಮೆ, ಕುರಿ ಸಾಕಾಣಿಕೆ ಸಾಂಪ್ರದಾಯಿಕ ಪದ್ಧತಿಗಳು ನಮ್ಮ ರೈತರು ಮೊದಲಿಂದ ರೂಢಿಸ್ಕೊಂಡು ಬಂದಿದ್ದಾರೆ. ಇಲ್ಲಿ ಏನಪ್ಪ ಅಂದರೆ ಒಂದು ವ್ಯತ್ಯಾಸ, ಲಾಭ ನಷ್ಟದ ಲೆಕ್ಕಾಚಾರ ಕಡಿಮೆ ಇತ್ತು ಆ ದಿನಗಳಲ್ಲಿ. ಹಾಗಾಗಿ ನಾವು ಕೃಷಿ ತೋಟಗಾರಿಕೆಯನ್ನು ಮತ್ತು ಪಶುಸಂಗೋಪನಾ ಚಟುವಟಿಕೆಗಳೇನಿದೆ ಎರಡನ್ನು ಸಂಪೂರ್ಣವಾಗಿ ಬೇರೆ ಬೇರೆ ಆದಾಯ ತರತಕ್ಕಂಥ ಚಟುವಟಿಕೆಯಾಗಿ ನೋಡದೆ ನಾವು ಈ ದಿನ ಅದನ್ನು ಒಟ್ಟಾಗಿ ಒಂದು ಸಮಗ್ರ ರೀತಿಯಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಅಥವಾ ಒಂದು ಲಾಭದಾಯಕ ಉದ್ಯಮವಾಗಿ ಮಾಡ್ತಕ್ಕಂಥ ಒಂದು ದೊಡ್ಡ ಮಟ್ಟದಲ್ಲಿ ಈ ಪಶುಸಂಗೋಪನೆ ಮಾಡ್ತಕ್ಕಂಥ ರೈತರಿಗೆ ಇದು ಅನ್ವಯ ಆಗದೇ ಇರ್ಬೋದು. ಆದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಹೆಚ್ಚಿರ್ತಕ್ಕಂಥ ನಮ್ಮ ದೇಶದಲ್ಲಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಜಾನುವಾರುಗಳನ್ನು ಒಳಗೊಂಡು ನಡೆಸ್ತಕ್ಕಂಥ ಒಂದು ಪದ್ಧತಿ ಸೂಕ್ತ ಹಾಗೂ ವೈಜ್ಞಾನಿಕ ಕೂಡ. ಅದೇ ಥರ ಈ ಸಣ್ಣ ಮತ್ತು ಅತಿ ಸಣ್ಣ ರೈತರು ಯಾವುದೇ ಕಾರಣಕ್ಕೂ ನಮ್ಮ ಪಶುಸಂಗೋಪನೆಯನ್ನು ಒಳಗೊಡಿಸಕ್ಕಂಥ ಇದನ್ನು ಕೈಬಿಡಬಾರದು ತಮ್ಮ ಕೃಷಿ ಪದ್ಧತಿನಲ್ಲಿ. ಇಷ್ಟು ಹೇಳ್ತಾ ಆ ನಾಟಿ ತಳಿಗಳು ಹಾಗೂ ದೇಶಿ ತಳಿಗಳ ಬಗ್ಗೆ ಕೆಲವು ಚರ್ಚೆಗಳು ಈಗಾಗಲೇ ಆಗಿದೆ. ಯಾಕೆ ನಾವು ಅದಕ್ಕೆ ಈಗ ನಾವು ಅದರ ಹಿಂದೆ ಹೋಗಬೇಕಾಗಿದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ದೇಶಿ ತಳಿಗೂ ನಿಮಗೆಲ್ಲ ಗೊತ್ತು, ಬರೀ ನಮ್ಮ ಆದಾಯ ಚಟುವಟಿಕೆಗಳಿಗೆ ಅಷ್ಟೇ ಅಲ್ಲ, ಅದರೊಂದಿಗೆ ನಾವು ಒಂದು ಭಾವನಾತ್ಮಕ ಸಂಬಂಧ ಕೂಡ ಹೊಂದಿದ್ದೀವಿ. ಅದು ರೈತರ ಒಂದು ಕುಟುಂಬ ಭಾಗವಾಗಿ ಹೋಗಿದೆ. ಆಮೇಲೆ ಅದಕ್ಕೊಂದು ಸಾಕ್ಷಿ ಏನಪ್ಪ ಅಂದರೆ ನಾವು ಆಚರಿಸ್ತಕ್ಕಂಥ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬವನ್ನು ನಾವು ಜಾನುವಾರುಗಳ ಒಟ್ಟಿಗೆ ದನಗಳ ಒಟ್ಟಿಗೆ ಆಚರಿಸ್ತೀವಿ ಕಿಚ್ಚಾಯಿಸೋದ್ರ ಮುಖಾಂತರ. ಸೊ ಈ ಕಿಚ್ಚಾಯಿಸೋ ಒಂದು ಪ್ರಕ್ರಿಯೆಯಲ್ಲಿ ದೇಶಿ ತಳಿಗಳನ್ನ ನಾವು ಬರೆಸ್ತೀವಿ. ಯಾಕಂದರೆ ಅದಕ್ಕೆ ಅದ್ರ ಜೊತೆ ನಾವೊಂದು ಭಾವನಾತ್ಮಕ ಸಂಬಂಧ ಇದೆ. ಈ ಸುಗ್ಗಿ ಹಬ್ಬದಲ್ಲಿ ನಿನ್ನ ಕೊಡುಗೆ ಕೂಡ ಇದೆ, ಅದಕ್ಕೆ ಒಂದು ಕೃತಜ್ಞತಾ ಭಾವನೆ ಕೂಡ ನಾನು ವ್ಯಕ್ತಪಡಿಸ್ತೀನಿ ನಿನ್ನ ಜೊತೆ ನಾ ಸಂಭ್ರಮಿಸೋ ಮುಖಾಂತರ ಅಂತ ಹೇಳಿ ನಾವು ಅದನ್ನು ನಮ್ಮ ಕುಟುಂಬದ ಒಂದು ಭಾಗವಾಗಿ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ನಮ್ಮ ದೇಶಿ ತಳಿಗಳಿಗೆ ನಮ್ಮ ವಾತಾವರಣಕ್ಕೆ, ಯಾಕಂದರೆ ಇಲ್ಲೇ ಅವು ಹುಟ್ಟಿ ಬೆಳೆದಂಥವು, ಇಲ್ಲೇ ಅದರ ಮೂಲ, ಹಾಗೆ ನಮ್ಮ ವಾತಾವರಣಕ್ಕೆ ಹೊಂದಿಕೊಳ್ತಕ್ಕಂಥ ಶಕ್ತಿ ಕೂಡ ಇದೆ. ನಮ್ಮದು ಭೌಗೋಳಿಕವಾಗಿ ಉಷ್ಣವಲಯ, ಈ ವಾತಾವರಣಕ್ಕೆ ಹೊಂದಿಕೊಳ್ಬೇಕು ಅಂದರೆ ನಮ್ಮ ದೇಶಿ ತಳಿಗಳು ಭಾಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ನಮ್ಮ ದೇಶಿ ತಳಿಗಿರ್ತಕ್ಕಂಥ ಒಂದು ವಿಶೇಷ ಗುಣ. ಹಾಗೆ ಅದರ ದೇಹ ಗುಣನ ನೀವು ಗಮನಿಸಿದ್ರೆ ಆ ದೇಶಿ ತಳಿಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಮತ್ತು ನಾವು ಸಾಮಾನ್ಯವಾಗಿ ಏನು ಬೆಳಿತೀವಿ, ಕೃಷಿ ಬೆಳೆಗಳು, ಅದರಿಂದ ಉಳಿತಕ್ಕಂಥ ಬೆಳೆ ಉಳಿಕೆಗಳು, ಅದರ ಮೇವನ್ನೇ ಮತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹುಲ್ಲು ಸೊಪ್ಪನ್ನು ತಿಂದು ಚೆನ್ನಾಗಿ ಶಕ್ತಿಯುತವಾಗಿ ಬೆಳೀತಕ್ಕಂಥ ಸಾಮರ್ಥ್ಯ ಅದಕ್ಕಿದೆ. ಮತ್ತು ಅದಷ್ಟೇ ಅಲ್ಲ, ಪರಿಸರದಲ್ಲಿ ಸಾಕಷ್ಟು ಜೀವಿಗಳಿದೆ, ಸಾಕಷ್ಟು ತಳಿಗಳಿದೆ, ಬೇರೆ ಬೇರೆ ರೀತಿಯಂಥ ಎಲ್ಲ ಜೀವಿಗಳು ಇದೆ. ಅದನ್ನೆಲ್ಲನೂ ಜೀವ ವೈವಿಧ್ಯತೆ ಏನಿದೆ ಅದನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಅದು ನಾವು ನಮ್ಮ ದೇಶಿ ತಳಿಗಳನ್ನ ಇವತ್ತು ಉಳಿಸ್ಕೋಬೇಕಾಗಿದೆ. ಯಾಕಂತಂದರೆ ಪ್ರತಿಯೊಂದು ತಳಿಗೂ ಜೀವಿಗೂ ಅದರದೇ ಆದ ಒಂದು ಪಾತ್ರ ಪ್ರಕೃತಿಯಲ್ಲಿ ಇದ್ದೇ ಇರುತ್ತೆ. ಸೊ ಆ ಒಂದು ಜೀವ ವೈವಿಧ್ಯತೆಯನ್ನು ಕಾಪಾಡೋದಕ್ಕೆ ಕೂಡ ನಾವು ದೇಶಿ ತಳಿಗಳನ್ನ ಉಳಿಸ್ಕೊಳ್ಬೇಕಾಗುತ್ತೆ, ಅದು ನಮ್ಮ ಜವಾಬ್ದಾರಿ. ಇನ್ನು ಹಾಲಿನ ವಿಚಾರವಾಗಿ, ದೇಶಿ ತಳಿಗಳ ಹಾಲಿನ ವಿಚಾರವಾಗಿ ಹೇಳೋದಾದರೆ, ನಾಟಿ ತಳಿಗಳ ಹಾಲು ಹೆಚ್ಚು ರುಚಿ ನಿಮಗೆಲ್ಲ ಗೊತ್ತಿರಬಹುದು, ಮತ್ತು ಗಟ್ಟಿ ಕೂಡ. ಇದಕ್ಕೊಂದು ಕಾರಣ ಕೂಡ ಇದೆ, ಅದರಲ್ಲಿ ಒಂದು ಸ್ವಲ್ಪ ಲ್ಯಾಕ್ಟೋಸ್ ಅಂಶ ಅಂತ ಒಂದು ಸಕ್ಕರೆ ಅಂಶ ಇದೆ, ಅದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ರುಚಿ ಜಾಸ್ತಿ, ಮತ್ತು ಕೊಬ್ಬಿನಂಶ ಕೂಡ ಸ್ವಲ್ಪ ಜಾಸ್ತಿ ಇರೋದ್ರಿಂದ ರುಚಿ ಜಾಸ್ತಿ. ಮತ್ತು ನಾವು ನಾಟಿ ತಳಿಗಳು ಅಂತ ಹೇಳ್ತಿದ್ದಾಗ ಎಮ್ಮೆಗಳನ್ನ ನಾವು ಯಾವತ್ತೂ ಮರೆಯೋದಕ್ಕಾಗಲ್ಲ. ನಮ್ಮ ಎಮ್ಮೆಗಳು ನಮ್ಮ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ ಅಂತ ಹೇಳ್ಬೋದು. ಈ ನಮ್ಮ ದೇಶದಲ್ಲಿ ಮತ್ತು ಪಕ್ಕದ ಚೀನಾದಲ್ಲಿ ಮತ್ತು ಕೆಲವೇ ಏಷ್ಯಾ ದೇಶಗಳಲ್ಲಿ ಮಾತ್ರ ಈ ಎಮ್ಮೆಗಳು ಕಂಡುಬರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ಮುರ್ರಾ ತಳಿ ಏನಿದೆ ಅದು ನಮ್ಮ ದೇಶದ ತಳಿ ಅಂತ ನಾವು ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಜೊತೆಗೆ ಸುರ್ತಿ ಮತ್ತು ಮೆಹಸಾನ ಅಂತಕ್ಕಂಥ ತಳಿ ಇದೆ. ಈ ಒಂದು ತಳಿಗಳನ್ನ ನಾವು ಉಳಿಸ್ಕೊಂಡು ಅದನ್ನು ಸಾಕ್ಕೊಂಡು ಅದರಿಂದ ಪ್ರಯೋಜನ ಪಡ್ತಕ್ಕಂಥ ಒಂದು ನಾವು ಪರಿಪಾಠವನ್ನು ಬೆಳೆಸ್ಕೋಬೇಕಾಗಿದೆ. ಮತ್ತು ಇನ್ನೊಂದು ಏನಂದರೆ, ಈ ಎಮ್ಮೆಗಳ ಕೊಡುಗೆ ಕೂಡ ಹಾಲಿನ ಉತ್ಪಾದನೆಯಲ್ಲಿ ಸಾಕಷ್ಟು, ಸುಮಾರು 50% ಹಾಲಿನ ಉತ್ಪಾದನೆ ಎಮ್ಮೆಗಳಿಂದ ಆಗ್ತಾ ಇದೆ. ಸೊ ಅದನ್ನು ನಾವು ಒಂದು ನಮ್ಮ ಭಾಗವಾಗಿ ಮಾಡ್ಕೋಬೇಕಾಗತ್ತೆ. ಯಾಕೆ ಅದು ನಾವು ಎಮ್ಮೆಗಳಿಗೂ ಕೂಡ ಒತ್ತು ಕೊಡಬೇಕಾಗತ್ತೆ ಅಂದರೆ, ನಿಮಗೆಲ್ಲ ಗೊತ್ತು ಅದು ಸಾಕೋದು ಭಾಳ ಸುಲಭ, ಹಸುಗಳಷ್ಟು ಸೂಕ್ಷ್ಮ ಇರಲ್ಲ, ಮತ್ತು ಹಸುಗಳಿಗಿಂತ ಕಡಿಮೆ ಗುಣಮಟ್ಟದ ಮೇವು ತಿಂದು ಉತ್ತಮ ಗುಣಮಟ್ಟದ ಹಾಲನ್ನ ಕೊಡ್ತಕ್ಕಂಥ ಒಂದು ಗುಣ ಎಮ್ಮೆಗಳಲ್ಲಿದೆ. ಮತ್ತು ನಮ್ಮ ಪ್ರದೇಶದ ಯಾವುದೇ ಒಂದು ಜಾಗಕ್ಕೆ ಭಾಳ ಸುಲಭವಾಗಿ ಹೊಂದ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಕೂಡ ನಮ್ಮ ಎಮ್ಮೆಗಳಿಗಿದೆ. ಎಮ್ಮೆ ಹಾಲಿನಲ್ಲಿ ಹಸುವಿನ ಹಾಲಿಗೆ ಹೋಲಿಸಿದರೆ ಪೋಷಕಾಂಶಗಳು ಕೂಡ ಹೆಚ್ಚು. ಸೊ ಅದನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ. ಕೊಬ್ಬು ಕೂಡ ಹೆಚ್ಚು, ನಿಮ್ಗೆ ಗೊತ್ತು ಎಮ್ಮೆ ಹಾಲಲ್ಲಿ ಕೊಬ್ಬು ಜಾಸ್ತಿ. ಕೊಬ್ಬು ನಮಗೆ ಬೇಡ ಅಂತ ಹೇಳೋಂಗಿಲ್ಲ, ಯಾಕಂದರೆ ನಾವು ಕೊಬ್ಬಿನ ಮೇಲೇ ನಮ್ಮ ಹಾಲಿನ ಬೆಲೆಯನ್ನು ನಾವು ನಿರ್ಧರಿಸೋದು. ಸೊ ಹಾಗೆಯೇ ಕೆಲವು ವೈಜ್ಞಾನಿಕ ಪದ್ಧತಿಗಳನ್ನು ಎಮ್ಮೆ ಸಾಕಾಣಿಕೆಯಲ್ಲಿ ಅಳವಡಿಸ್ಕೊಂಡ್ರೆ, ಒಳ್ಳೆ ತಳಿಗಳನ್ನ ಸಾಕ್ಕೊಂಡ್ರೆ, ನಿಜವಾಗಲೂ ಅದನ್ನು ಒಳ್ಳೆ ಹಾಲಿನ ಉತ್ಪಾದನೆಯನ್ನು ಪಡೆದು ಉತ್ತಮ ಆದಾಯ ಚಟುವಟಿಕೆಯಾಗಿ ನಾವು ಅದನ್ನು ಇಟ್ಕೋಬೋದು. ಹಾಗೆಯೇ ನಾವು ಹಸುಗಳ ಜೊತೆಗೇ ಎಮ್ಮೆನೂ ಸಾಕ್ತಕ್ಕಂಥ ಒಂದು ಪರಿಪಾಠವನ್ನು ಬೆಳೆಸ್ಕೋಬೇಕಾಗತ್ತೆ. ಹಾಗೆ ಎಲ್ಲೋ ಒಂದು ಕಡೆ ಹಿತ್ತಲೆ ಗಿಡ ಮದ್ದಲ್ಲ ಅನ್ನೋ ಥರ ನಾವು ನಮ್ಮ ದೇಶಿ ತಳಿಗಳು ಅದರ ಮಹತ್ವವನ್ನು ಮರಿತಾ ಬಂದಿದ್ದೀವಿ. ಆದರೆ ವಿದೇಶಿಯರು ನಮ್ಮ ತಳಿಗಳ ಮಹತ್ವವನ್ನು ತಿಳ್ಕೊಂಡು ಅದಕ್ಕೆ ಅವರು ಪ್ರಾಮುಖ್ಯತೆಯನ್ನು ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಕೆಲವೊಂದು ಉದಾಹರಣೆಗಳು ನಿಮ್ಗೆ ಕೊಡಬೇಕು ಅಂತ ಹೇಳಿದ್ರೆ, ಗಿರ್ತಳಿ ಹಸು ಕೆನಡಾದಲ್ಲಿ ಸಾಕೋದಕ್ಕೆ ಶುರು ಮಾಡಿದ್ದಾರೆ ಅದರ ಮಹತ್ವ ತಿಳ್ಕೊಂಡು. ಸೊ ಕೆನಡಾದಲ್ಲಿ ಗಿರ್ತಳಿಗೆ ಸಂಘಗಳು ಹುಟ್ಕೊಂಡಿದ್ದಾವೆ, ಅವರು ಅದನ್ನು ತಿಳ್ಕೊಂಡು ಆಕರ್ಷಿತರಾಗಿ ನಮ್ಮಿಂದ ಪಡೆದು ಅವರು ಸಾಕೋದಕ್ಕೆ ಶುರು ಮಾಡಿದ್ದಾರೆ. ಇಟಲಿನಲ್ಲಿ ಮುರ್ರಾ ತಳಿನ ಸಾಕೋದಕ್ಕೆ ಶುರು ಮಾಡಿದ್ದಾರೆ, ಯಾಕಂದರೆ ಅಲ್ಲಿ ಒಂದು ಅವ್ರದ್ದು ಒಂದು ಸ್ಥಳೀಯವಾದ ಒಂದು ಚೀಸ್ ಮಾಡ್ತಾರೆ, ಮೊಜಿಲ್ಲಾ ಚೀಸ್ ಅಂತೇಳಿ. ಆ ಚೀಸ್ಗೆ ನಾವು ಮುರ್ರಾ ತಳಿಯ ಹಾಲು ಭಾಳ ಸೂಕ್ತ, ಅದನ್ನು ಅವರು ಉಚ್ಚಿಸಿಕೊಂಡು ತಿಂತಕ್ಕಂಥ ಒಂದು ಪರಿಪಾಠ ಇದೆ. ಸೊ ಈ ಒಂದು ನಟ್ಟಲು ಕೂಡ ನಾವು ಆ್ಯಕ್ಚುಲಿ ನಮ್ಮ ನಾಟಿ ತಳಿಗಳನ್ನ ಉಳಿಸಿ ಬೆಳೆಸಬೇಕಾದ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇನ್ನು ದುಡಿಮೆಗೆ ಬಂದರೆ, ದುಡಿಮೆ ಜಾನುವಾರುಗಳು ಅಥವಾ ನಾವು ದನಗಳನ್ನು ಕೂಡ ಕಣಗಣಿಸುವಾಗಿಲ್ಲ. ಸೊ ನಮ್ಮಲ್ಲಿ ದನಗಳನ್ನ ಉಪಯೋಗಿಸ್ತೀವಿ, ಕೆಲವು ಕಡೆ ಕೋಣ, ಕತ್ತೆ, ಹೆಸರುಗತ್ತೆ, ಒಂಟೆ, ಕುದುರೆ, ಈಗ ಸಾಕಷ್ಟು ಜಾನುವಾರುಗಳನ್ನ ಉಪಯೋಗಿಸುವಂಥ ಪರಿಪಾಠ ಇದೆ. ಅವುಗಳ ಕೊಡುಗೆ ಕೂಡ ನಾವು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನೀವು ಒಳ್ಳೆ ನಿರ್ವಹಣೆ ಮಾಡಿ ಚೆನ್ನಾಗಿ ಒಳ್ಳೆ ಆಹಾರ ನೀಡಿ ನಿರ್ವಹಿಸಿದಂಥ ಒಂದು ಜೊತೆ ದನಗಳು ವಾರದಲ್ಲಿ 5 ದಿವಸ ಕೆಲಸ ಅದರಿಂದ ಮಾಡಿಸ್ಬೋದು. ಪ್ರತಿ ದಿವಸ ಅದರಲ್ಲಿ 6-8 ಗಂಟೆಗಳ ಕಾಲ ಕೆಲಸವನ್ನು ಮಾಡಿಸ್ಬೋದು. ಇಷ್ಟು ಒಂದು ದುಡಿಮೆಯನ್ನು ಅದರಿಂದ ನಾವು ತೆಗಿಬೋದಾಗಿದೆ. ಸೊ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ವ್ಯವಸಾಯಕ್ಕೆ ಒಳಪಡಿಸ್ತಕ್ಕಂಥ ಪ್ರದೇಶ ಜಾಸ್ತಿ ಆಗ್ತಾ ಇದೆ. ಆದರೆ ಈ ವ್ಯವಸಾಯಕ್ಕೆ ಅಥವಾ ಕೃಷಿಗೆ ಬಳಸತಕ್ಕಂಥ ದುಡಿಮೆ ಎತ್ತುಗಳೇನಿದೆ, ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ನಮ್ಮ ಸಮೀಕ್ಷೆಗಳು ಈಗಾಗಲೇ ಹೇಳ್ತಾ ಇದೆ. ನಮ್ಮ ಜಾನುವಾರು ಗಣತಿ ಕೂಡ ಆಗ್ತಾ ಇದೆ. ಒಂದು ಅಂದಾಜಿನಲ್ಲಿ ಹೇಳಬೇಕಂದ್ರೆ 1.5-2 ಹೆಕ್ಟರ್ಗೆ ಕನಿಷ್ಠ ಪಕ್ಷ ಒಂದು ಜೊತೆ ದನ ಬೇಕಾಗುತ್ತೆ. ಆದರೆ ನಮ್ಮಲ್ಲಿ ಈಗಿರೋ ಲಭ್ಯಗಳ ದನಗಳ ಪ್ರಕಾರ 5 ಹೆಕ್ಟರ್ಗೂ ಕೂಡ ಒಂದು ಜೊತೆ ಜನ ನಮ್ಮಲ್ಲಿ ಇಲ್ಲ ಇವಾಗ. ಹಾಗೆಯೇ ಸಮಗ್ರ ಕೃಷಿಯಲ್ಲಿ, ಸಾವಯವ ಕೃಷಿಯಲ್ಲಿ ಸಗಣಿ ಪಾತ್ರ ಕೂಡ ಸಾಕಷ್ಟು ಇದೆ. ನಾವು ಬರೀ ಹಾಲು ಮತ್ತು ಮಾಂಸ ಮೊಟ್ಟೆ ಅಂತ ಹಾಗೆ ನೋಡೋಗಿಲ್ಲ, ಅವುಗಳ ಪಾತ್ರ ಕೂಡ ಸಾಕಷ್ಟಿದೆ. ಸೊ ಮಣ್ಣಿನಲ್ಲಿ ನಿಮಗೆಲ್ಲ ಗೊತ್ತು ಕೆಲವು ಉಪಕಾರಿ ಸೂಕ್ಷ್ಮ ಜೀವಿಗಳಿದೆ, ಅವು ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಅಂತ ಇದೆ, ರೈಸೋಬಿಯಂ, ಟ್ರೈಕೋಡರ್ಮ, ಅಜಿಟೋಬ್ಯಾಕ್ಟರ್, ಈ ಥರ ಸಾಕಷ್ಟು ಸೂಕ್ಷ್ಮ ಜೀವಿಗಳಿದೆ. ಸೊ ಅವು ಏನಾಗುತ್ತೆ ಅಂದರೆ, ಸಗಣಿ ಮತ್ತು ಗಂಜಲ ನಾವು ಈ ಕೃಷಿಯಲ್ಲಿ ಬಳಸೋದ್ರಿಂದ ಅದರಲ್ಲಿ ಜೈವಿಕತೆಯನ್ನ ಅಥವಾ ಸಾವಯವತೆಯನ್ನ ಬರ್ಸೋದಷ್ಟೇ ಅಲ್ಲ, ಈ ಒಂದು ಸೂಕ್ಷ್ಮ ಜೀವಿಗಳನ್ನು ಕೂಡ ನಾವು ಸಾಕಷ್ಟು ಸಂಖ್ಯೆಯಲ್ಲಿ ವೃದ್ಧಿ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಸಗಣಿ ಮತ್ತು ಗಂಜಲಕ್ಕಿದೆ. ಸೊ ಈ ನಿಟ್ಟಿನಲ್ಲಿ ಕೆಲವೊಂದು ಉತ್ಪನ್ನಗಳನ್ನು ಆಲ್ರೆಡಿ ಉಪಯೋಗಿಸ್ತಕ್ಕಂಥ ಒಂದು ಪರಿಪಾಠ ಇದೆ, ಸಗಣಿ ಗಂಜಲ ಜೊತೆಗೆ ಬೇರೆ ಒಂದು ಕೆಲವು ಪದಾರ್ಥಗಳನ್ನ ಬೆರೆಸಿ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಜೀವಾಮೃತ, ಪಂಚಗವ್ಯ, ಅಮೃತಪಾಣಿ, ಬೀಜಾಮೃತ, ಈ ಥರ ಕೆಲವು ಉತ್ಪನ್ನಗಳು. ಇದರಲ್ಲಿ ಏನಂದರೆ ಈಗ ಜೀವಾಮೃತದಲ್ಲಿ ನಾಟಹಸಿಗಳ ಗೋಮೂತ್ರ, ಸಗಣಿ, ಕಪ್ಪು ಬೆಲ್ಲ, ದ್ವಿದಳ ಧಾನ್ಯದ ಹೊಟ್ಟು, ಮಣ್ಣು ಇದನ್ನೆಲ್ಲ ಮಿಶ್ರಣ ಮಾಡಿ ಅದನ್ನು ತಯಾರಿಸಿ ಉಪಯೋಗಿಸೋದ್ರಿಂದ ಅದರ ಉತ್ತಮ ಇಳುವರಿ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲ ಅದರ ಲಾಭ ಅಂತ ಕಂಡುಬಂದಿದೆ. ಪಂಚಗವ್ಯ ಅಂತ ಗಂಜಲ, ಸಗಣಿ, ಹಾಲು, ಮೊಸರು, ತುಪ್ಪ ಇವನ್ನೆಲ್ಲ ಜೈವಿಕ ಗೊಬ್ಬರವಾಗಿ ಉಪಯೋಗಿಸೋದ್ರಿಂದ ಅದು ಕೂಡ ಬೆಳೆ ಇಳುವರಿ ಮತ್ತು ಕೀಟನಾಶಕ ಗುಣವನ್ನು ಹೊಂದಿದೆ ಅಂತ ಗೊತ್ತಾಗಿದೆ. ಗಂಜಲ, ಸಗಣಿ ಮತ್ತು ಬೆಲ್ಲ ನೀರನ್ನು ಮಿಶ್ರಣ ಮಾಡಿ ಅಮೃತಪಾಣಿ ಅಂತಕ್ಕಂಥ ಒಂದು ಉತ್ಪನ್ನ ಉಪಯೋಗಿಸ್ಬೋದು. ಹಾಗೆಯೇ ಮತ್ತು ಬೀಜಾಮೃತ ಅಂತೇಳಿ ಸಗಣಿ, ಮಣ್ಣು ಮತ್ತು ಸುಣ್ಣದಿಂದ ತಯಾರಿಸ್ತಕ್ಕಂಥ ಬೀಜಾಮೃತವನ್ನು ಉಪಯೋಗಿಸೋದ್ರಿಂದ ಕೀಟಗಳಿಂದ ಸಂರಕ್ಷಣೆ ಇಡ್ಬೋದು, ಹಾಗೆ ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ಬೋದು ಅಂತ ಗೊತ್ತಾಗಿದೆ. ಸೊ ಈ ಎಲ್ಲ ಒಂದು ಉತ್ಪನ್ನಗಳನ್ನು ಕೂಡ ಉಪಯೋಗಿಸ್ತಕ್ಕಂಥ ಪರಿಪಾಠಕ್ಕೆ ನಾವು ಮತ್ತೆ ಮರಳಬೇಕಾಗಿದೆ, ರೂಢಿಸ್ಕೋಬೇಕಾಗಿದೆ. ಅದಲ್ಲದೆ ಜೈವಿಕ ಕೀಟನಾಶಕಗಳು ಕೂಡ ಇದ್ದಾವೆ. ಬೇವಿನ ಎಲೆಗಳಿಂದ ತಯಾರಿಸ್ತಕ್ಕಂಥ ಗಂಜಲ ಉಪಯೋಗಿಸ್ತಾರಲ್ಲಿ ತಯಾರಿಸ್ತಕ್ಕಂಥ ಜೈವಿಕ ಕೀಟನಾಶಕಗಳು, ಮತ್ತು ತೊಟ್ಟಿ ಕಾಂಪೋಸ್ಟ್ನಲ್ಲಿ ಬೇರೆ ಬೇರೆ ಥರದ ಕಾಂಪೋಸ್ಟನ್ನು ತಯಾರಿಸೋದ್ರಲ್ಲಿ ಸಗಣಿ ಮತ್ತು ಗಂಜಲದ ಪಾತ್ರ ಸಾಕಷ್ಟಿದೆ. ಸೊ ಅದನ್ನು ಬೇಗ ಕರಗಿಸೋದಕ್ಕಾಗ್ಬೋದು ಅಥವಾ ಮತ್ತೆ ಅದನ್ನು ನೆಕ್ಸ್ಟು ಎರೆಹುಳು ಗೊಬ್ಬರವಾಗಿ ಉಪಯೋಗಿಸೋದಕ್ಕೆ, ಎರೆಹುಳುಗಳಿಗೆ ಆಹಾರವಾಗಿ ನಮ್ಮ ಏನು ಕಸ ಕಡ್ಡಿ ದನಗಳು ತಿಂದು ಬಿಟ್ಟಿರ್ತಕ್ಕಂಥ ಮೇವುಗಳಾಗ್ಬೋದು ಅಥವಾ ಭಾಳ ಗಟ್ಟಿಯಾದಂಥ ತೆಂಗಿನ ಒಂದು ತೋಟದಲ್ಲಿ ಸಿಗ್ತಕ್ಕಂಥ ಗಟ್ಟಿ ತ್ಯಾಜ್ಯಗಳ ತೆಂಗಿನ ಗರಿಗಳು, ಕಬ್ಬಿ ಸಿಪ್ಪೆ, ಅಡಿಕೆ ಈ ಥರದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದಾಗ್ಬೋದು. ಸಗಣಿ ಮತ್ತು ಗಂಜಲ ಉಪಯೋಗಿಸೋದ್ರಿಂದ ಭಾಳ ಸುಲಭವಾಗಿ ಶೀಘ್ರವಾಗಿ ಅದನ್ನು ಗೊಬ್ಬರವಾಗಿ ಪರಿವರ್ತಿಸ್ತಕ್ಕಂಥ ಗುಣ ಅದರಲ್ಲಿದೆ. ದನಗಳ ಸಗಣಿ ಅಷ್ಟೇ ಅಲ್ಲ, ನಮ್ಮ ಕುರಿ ಮತ್ತು ಮೇಕೆಗಳು ಕೂಡ ಅದರ ಒಂದು ಹಿಕ್ಕೆಗಳು ಕೂಡ ಸಾಕಷ್ಟು ಮಣ್ಣಿನಲ್ಲಿ ಫಲವತ್ತತೆಯನ್ನು ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ. ಸೊ ಒಂದು ಪರಿಪಾಠ ಇದೆ ಕೆಲವೊಂದು ಪ್ರದೇಶಗಳಲ್ಲಿ, ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ತಿನ್ಕೋಬೋದು, ಕುರಿ ಮತ್ತು ಮೇಕೆಗಳನ್ನ ಈ ಹೊಲದಲ್ಲಿ ತರ್ಬೋದು ಅಂತ. ತರ್ಬೋದು ಅಂದರೆ ಸೇರಿಸೋದು ಅಂತ, ಒಂದಿನ ರಾತ್ರಿ ಮಟ್ಟಿಗೆ ದಿವಸದ ಮಟ್ಟಿಗೆ ಸೇರಿಸ್ತಾರೆ, ಅದೊಂದು ಲಾಭದಾಯಕವೂ ಕೂಡ, ಅದನ್ನು ಚಟುವಟಿಕೆ ಕೂಡ ಮಾಡ್ತಾರೆ. ಬಳ್ಳಾರಿ ಮತ್ತು ಗಂಗಾವತಿ ಕೆಲವು ಪ್ರದೇಶಗಳಲ್ಲಿ ದನಗಳನ್ನು ತರ್ಬೋದು, ಸೇರಿಸೋದು ಕೂಡ ಒಂದು ಪರಿಪಾಠ ಇದೆ. ಸೊ ಈ ಒಂದು ಎಲ್ಲ ನಾವು ಪದ್ಧತಿಗಳನ್ನು ಸಾವಯವ ಪದಾರ್ಥಗಳನ್ನು ಭೂಮಿಗೆ ಸೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಮತ್ತೆ ನಾವು ಅಳವಡಿಸ್ಕೊಳ್ಬೇಕಾದ ಒಂದು ಅನಿವಾರ್ಯತೆ ಇದೆ ಅಂತ ನಾನು ಹೇಳ್ತೀನಿ. ಇದಿಷ್ಟೂ ಒಂದು ಸ್ಥಳೀಯ ರಾಸುಗಳ ಮಹತ್ವದ ಬಗ್ಗೆ ಹೇಳೋದಾದರೆ, ಇನ್ನು ಕೆಲವು ವಿಚಾರಗಳು. ಈಗ ಸಾಕಷ್ಟು ಸಾವಯವ ಉತ್ಪಾದನೆ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಿದೆ, ಸಾವಯವ ಅಂತಿದ್ದಾಗೇ ಬೇಡಿಕೆ ಹೆಚ್ಚಾಗ್ತಿದೆ, ಬೆಲೆ ಜಾಸ್ತಿ ಆಗ್ತಿದೆ. ಆದರೆ ಅದ್ರ ಬಗ್ಗೆ ಸಾಕಷ್ಟು ಒಂದು ಸ್ಪಷ್ಟ ಪರಿಕಲ್ಪನೆಯನ್ನು ಹೊಂದಿರಬೇಕಾದ ಅವಶ್ಯಕತೆ ಇದೆ. ಈ ಸಾವಯವ ಅಂತಕ್ಕಂಥ ಪರಿಕಲ್ಪನೆ ಹೈನುಗಾರಿಕೆಯಲ್ಲಿ ಅಥವಾ ಪಶುಸಂಗೋಪನೆಯಲ್ಲೂ ಕೂಡ ಶುರುವಾಗಿದೆ. ಸೊ ಅದರಲ್ಲಿ ಕೆಲವು ಅಂಶಗಳು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೊತ್ತು ಇತ್ತೀಚಿನಗಳಲ್ಲಿ ಏನೋ ರಾಸಾಯನಿಕ ಗೊಬ್ಬರಗಳನ್ನ ಉಪಯೋಗಿಸ್ತಕ್ಕಂಥದ್ದಾಗ್ಬೋದು ಅಥವಾ ಕೀಟನಾಶಕಗಳನ್ನ ಬಳಸ್ತಕ್ಕಂಥದ್ದರಿಂದ ಹಾನಿ ಎಲ್ಲರಿಗೂ ಗೊತ್ತಾಗಿದೆ. ಅದನ್ನೆಲ್ಲ ಬಿಟ್ಟು ನಾವು ಹೊರಗಡೆ ಬಂದು ಉತ್ಪಾದನೆ ಮಾಡಬೇಕು ಅಂತ ಏನು ನೋಡ್ತೀವಿ, ಆ ದೃಷ್ಟಿನಲ್ಲಿ ನಮ್ಮ ಹೈನುಗಾರಿಕೆ ಅಥವಾ ಹಾಲು ಉತ್ಪಾದನೆ ಪಶುಸಂಗೋಪನೆ ಕೂಡ ಹೆಜ್ಜೆ ಇಡ್ತಾ ಇದೆ. ಇದ್ರ ಜೊತೆಗೇನೆ ಇನ್ನೊಂದು ಅಂಶ, A2 ಮತ್ತು A1 ಹಾಲು ಅಂತಿದೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡೋಕ್ಕಾಗಲ್ಲ. ಆದರೆ ಒಂದಂತೂ ಏನು ಹಲವಾರು ಸಂಶೋಧನೆಗಳಿಂದ ಹೇಳ್ತಾ ಇದ್ದಾರೆ, A2 ಹಾಲು ಅಂತಕ್ಕಂಥದ್ದು ಉತ್ತಮವಾದ ಹಾಲು A1 ಹಾಲಿಗಿಂತ ಅಂತ. ಸೊ A2 ಹಾಲಿನ ಒಂದು ಏನು ಪ್ರಮಾಣ ಇದೆ, ಅದು ನಮ್ಮ ನಾಟಿ ಹಸುಗಳ ಹಾಲಿನಲ್ಲಿ ಆಲ್ರೆಡಿ ಇದೆ, ಈಗಾಗಲೇ ಇದೆ, ಅದು 90%ಕ್ಕಿಂತಷ್ಟು ಜಾಸ್ತಿ. ಕೆಲವೊಂದು ಪ್ರಮಾಣ ಆ ಕಡೆ ಈ ಕಡೆ ಇರ್ಬೋದು. ನಾಟಿ ಹಸು ಹಾಲು ಸ್ವಭಾವತಃ ಅದು A2 ಹಾಲು, ಅದ್ರ ಜೊತೆಗೆ ನಮ್ಮ ಎಮ್ಮೆ ಹಾಲು ಬಂದು A2 ಹಾಲೇ ಆಗಿರುತ್ತೆ. ಸೊ ಈ ಒಂದು ಹೈನುಗಾರಿಕೆಯಲ್ಲಿ ಸಾವಯವ ಪದ್ಧತಿನ ಅಳವಡಿಸ್ಕೋಬೇಕೆಂದರೆ ಕೆಲವು ಕಠಿಣವಾದ ನಿಯಮಗಳನ್ನು ಅಳವಡಿಸ್ಕೋಬೇಕಾಗತ್ತೆ. ಇದು ಬಹಳ ಸವಾಲು. ಎಂಥ ನಿಯಮಗಳು ಅಂತಂದರೆ, ನಮ್ಮ ದೇಶಿ ತಳಿಗಳನ್ನೇ ನಾವು ಆದಷ್ಟು ಉಪಯೋಗಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವು ನಮ್ಮ ಜಮೀನನ್ನು 2 ವರ್ಷಗಳ ಮುಂಚೆಯೇ ಅದನ್ನು ಸಾವಯವ ಕೃಷಿಗೆ ಒಳಪಟ್ಟು ಅದರಿಂದ ಬರ್ತಕ್ಕಂಥ ಮೇವನ್ನು ಉಪಯೋಗಿಸ್ಬೇಕಾಗತ್ತೆ. ಕನಿಷ್ಠ 6 ತಿಂಗಳು ಮುಂಚಿತವಾಗಿ ಈ ಒಂದು ಸಾವಯವವಾಗಿ ಬೆಳೆದಂಥ ಮೇವು ಮತ್ತು ಪಶು ಆಹಾರಗಳನ್ನು ಸಾವಯವ ಹಾಲಿನ ಉತ್ಪಾದನೆಗೆ ಬಳಸಬೇಕಾಗತ್ತೆ. ಆಗಷ್ಟೇ ಅದನ್ನು ನಾವು ಸಾವಯವ ಅಂತ ಹೇಳ್ಬೋದು. ಅದರ ಜೊತೆಗೆ ಕಟ್ಟಿ ಮೇಯಿಸೋದಕ್ಕಿಂತ ಅದನ್ನು ಹೊರಗಡೆ ಬಿಟ್ಟು ಮೇಯಿಸ್ತಕ್ಕಂಥ ಪರಿಪಾಠವನ್ನು ಬೆಳೆಸಬೇಕು. ಯಾಕೆಂದರೆ ಕಟ್ಟಿ ಮೇಯಿಸೋದ್ರಿಂದ ಅದಕ್ಕೆ ಸ್ಟ್ರೆಸ್ ಆಗಿ ಕೆಲವು ಪ್ರಚೋದಕಗಳು ಬಿಡುಗಡೆ ಆಗ್ಬೋದು. ಅದರ ಜೊತೆಗೆ ಯಾವುದೇ ಥರದ ಕೀಟನಾಶಕಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ಹಾಗೆ ಪ್ರಾಣಿಗಳಿಗೆ ಪ್ರತಿಜೀವಕಗಳನ್ನು ಅನಾವಶ್ಯಕವಾಗಿ ಉಪಯೋಗಿಸ್ಬಾರ್ದು. ಒಂದೇ ವೇಳೆ ಈ ಪ್ರತಿಜೀವಕ ಅಥವಾ ಆಂಟಿಬಯೋಟಿಕ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಉಪಯೋಗಿಸಿದರೆ ಆ ಸಮಯದಲ್ಲಿ ಅದರ ಹಾಲನ್ನು ಬಳಸಬಾರ್ದು. ಆ ಸಮಯ ಅಷ್ಟೇ ಅಲ್ಲ, ಅದರ ನಂತರ ಕೂಡ ಒಂದಷ್ಟು ದಿವಸಗಳು ಅಂತಿರುತ್ತೆ ಯಾವುದನ್ನು ಉಪಯೋಗಿಸ್ತೀವಿ ಔಷಧಿ ಅದರ ಮೇಲೆ. ಸೊ ಅದನ್ನು ಅಷ್ಟು ದಿವಸ ಹಾಲನ್ನು ಬಳಸಬಾರ್ದು, ಅದನ್ನು ಮಾರಾಟಕ್ಕೆ ಕೊಡಬಾರ್ದು. ಆಗಷ್ಟೇ ಅದು ಸಾವಯವ ಹಾಲಾಗುತ್ತೆ. ಅತಿ ತುರ್ತು ಪರಿಸ್ಥಿತಿಯಲ್ಲಿ ಔಷಧಿಗಳನ್ನ ಬಳಸ್ಬೋದು, ಬಟ್ ಈ ಒಂದು ವಿಧಾನವನ್ನು ಅಳವಡಿಸ್ಕೋಬೇಕಾಗತ್ತೆ. ಮತ್ತು ಲಸಿಕೆಯನ್ನೇನು ಉಪಯೋಗಿಸ್ತೀವಿ ರೋಗ ಬರದೇ ಇರೋದಕ್ಕೆ, ಅದನ್ನು ಯಾವತ್ತೂ ಸಾವಯವ ಪದ್ಧತಿಗೆ ಅಡ್ಡ ಬರೋದಿಲ್ಲ ಅಂತ ತಮ್ಮ ಗಮನಕ್ಕೆ ತರ್ತೇನೆ. ಸೊ ಈ ಎಲ್ಲ ಒಂದು ಅಂಶಗಳನ್ನು ತಿಳ್ಕೊಂಡು ಸಾವಯವ ಪರಿಕಲ್ಪನೆಯನ್ನು ತಿಳ್ಕೊಂಡು ಈಗಾಗಲೇ ನಾವು ಹಸಿರು ಕ್ರಾಂತಿ ಕ್ಷೀರಕ್ರಾಂತಿಯನ್ನು ದಾಟಿ ಮುಂದೆ ಬಂದಿದ್ದೀವಿ. ಎಲ್ಲೋ ಒಂದು ಕಡೆ ನಾವು ಮತ್ತೆ ಹಿಂದೆ ತಿರುಗಿ ನೋಡಿ ನಮ್ಮ ನೈಸರ್ಗಿಕ ಸಾಂಪ್ರದಾಯಿಕ ಪದ್ಧತಿಗಳನ್ನ ಅಳವಡಿಸ್ಕೊಳ್ಳೋದು ಮತ್ತು ನಮ್ಮ ದೇಶೀಯ ತಳಿಗಳನ್ನ ಉಳಿಸ್ಕೊಂಡು ಅದನ್ನು ನಮ್ಮ ಸಾವಯವ ಮತ್ತು ಸಮಗ್ರ ಕೃಷಿ ಪದ್ಧತಿಯಲ್ಲಿ ಒಗ್ಗೂಡಿಸ್ಕೊಂಡು ಮುಂದೆ ಸಾಕ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಅದಕ್ಕೆ ನಾವು ನೀವು ಎಲ್ಲ ಕೂಡ ಜವಾಬ್ದಾರಿಯಿಂದ ಹೆಜ್ಜೆ ಇಡಬೇಕಾಗಿದೆ ಅಂತ ತಿಳಿಸ್ತಾ ಈ ಒಂದು ಅವಕಾಶ ಕೊಟ್ಟಂತಿಗೆ ಆಕಾಶವಾಣಿ ಹಾಸನಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದುವರೆಗೆ ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸದ ಅಂಗವಾಗಿ ಏರ್ಪಡಿಸಿದ್ದ ವಿಚಾರ ಸಂಕಿರಣದಲ್ಲಿ ಕೃಷಿ ಹಾಗೂ ಪಶುಸಂಗೋಪನೆಗೆ ಪೂರಕವಾಗಿ ನಮ್ಮ ದೇಶೀ ತಳಿಗಳು ಈ ಕುರಿತಂತೆ ಹಾಸನದ ಪಶುಸಂಗೋಪನೆ ಹಾಗೂ ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಎಸ್ ಸುಂದರೇಶನ್ ಅವರ ಭಾಷಣದ ಆಯ್ದ ಭಾಗವನ್ನು ಕೇಳಿದರೆ. ಈಗ ಕೇಳೋಣ ರೇಡಿಯೋ ಕಿಸಾನ್ ದಿವಸದ ಕುರಿತು ತಮ್ಮ ಅಭಿಪ್ರಾಯಗಳನ್ನು ತಿಳಿಸುತ್ತಾರೆ ಬಿಸಿ ಜಯಪ್ರಸಾದ್. ನಮಸ್ಕಾರ. ಹಾಸನ ಆಕಾಶವಾಣಿ ರೇಡಿಯೋ ಕಿಸಾನ್ ದಿವಸ್ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದೆ. ಹಾಸನ ಆಕಾಶವಾಣಿ ನಮಗೆಲ್ಲ ಗೊತ್ತಿರೋ ಹಾಗೆ ಮುಂಚೆಯಿಂದನೂ ಅನೇಕ ನೂರಾರು ಕಾರ್ಯಕ್ರಮಗಳನ್ನು ಕೃಷಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮುಂಚೆಯಿಂದ ಮಾಡ್ಕೊಂಬರ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಆಕಾಶವಾಣಿನಲ್ಲಿ ಕೃಷಿ ಕಾರ್ಯಕ್ರಮಗಳು ಬರ್ತಾ ಇದೆ ಅಂತಂದರೆ ಕೆಲವು ರೈತರನ್ನ ಪರಿಚಯ ಮಾಡಿಸ್ತಾ ಇದ್ದಾರೆ ನಮಗೆ. ಆ ರೈತರು ಮತ್ತು ಹಳ್ಳಿಗಳು ಹೆಸರಿಂದೇ ನಾವು ಕೇಳಿರಲ್ಲ ಅಂತ ಒಂದು ರಿಮೋಟ್ ಪ್ರದೇಶದಿಂದ ರೈತರನ್ನ ಈ ಒಂದು ಮುಖ್ಯವಾಹಿನಿಗೆ ತರತಕ್ಕಂಥ ಒಂದು ಕೆಲಸ ಆಕಾಶವಾಣಿ ಮುಖಾಂತರ ಆಗ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಸಕಲೇಶ್ಪುರ, ಚಂದ್ರಾಯಪಟ್ಟಣ, ಅರಕಲಗೂಡು ಕೆಲವು ತಾಲೂಕುಗಳಲ್ಲಿ ಹಳ್ಳಿಗಳಿಗೆ ರಸ್ತೆನೇ ಇಲ್ಲ. ಅಂಥ ಹಳ್ಳಿಗಳಿಗೆ ಹೋಗಿ ಆ ರೈತರನ್ನ ಹುಡುಕಿ ಮುಖ್ಯವಾಹಿನಿ ತರತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದರಿಂದ ನಮಗೇನು ಅನುಕೂಲ ಆಗ್ತಾ ಇದೆ ಅಂದರೆ ಅನೇಕ ರೈತರು ಆ ಪ್ರದೇಶಕ್ಕೆ ಹೋಗಿ ಆ ರೈತರನ್ನ ಭೇಟಿಯಾಗಿ ಅವರು ಅಳವಡಿಸಿರ್ತಕ್ಕಂಥ ತಂತ್ರಜ್ಞಾನಗಳನ್ನು ಮತ್ತು ಪ್ರಗತಿಯನ್ನು ನೋಡಿ ಬೇರೆ ಬೇರೆ ಪ್ರದೇಶದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಳೆದ ವರ್ಷ ಕೃಷಿ ಇಲಾಖೆ, ಆಕಾಶವಾಣಿ ಮತ್ತು ಅನೇಕ ಸಂಘ ಸಂಸ್ಥೆಗಳು ಸೇರಿ ಕೃಷಿ ಸಂಕ್ರಾಂತಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಕೃಷಿ ಇಲಾಖೆ ಮತ್ತು ಆಕಾಶವಾಣಿ ಕಾರ್ಯಕ್ರಮದ ಮುಖ್ಯ ವಾಹಿನಿಯಲ್ಲಿ ಕೆಲಸ ಮಾಡಿದರು. ಆಕಾಶವಾಣಿ ಕೆಳಗರು ಎಷ್ಟು ಜನ ಇದ್ದಾರೆ ಅಂತ ಅನ್ನೋದಕ್ಕೆ ಅದೊಂದು ಕಾರ್ಯಕ್ರಮ ಸಾಕ್ಷಿ. ಯಾಕೆ ನಾವು ಸುಮಾರು ಒಂದು 50-60 ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಇದು ನೇರ ಪ್ರಸಾರ ಮಾಡೋ ಟೈಮ್ನಲ್ಲಿ ಸುಮಾರು 300 ಹೆಚ್ಚು ಜನ ಆಕಾಶವಾಣಿ ಕ್ಯಾಂಪಸ್ನಲ್ಲಿ ನೇರೆದಿದ್ದರು. ಈ ಟಿವಿ ಮಾಧ್ಯಮಗಳ ಮುಂದೆ ಆಕಾಶವಾಣಿ ಸೋಲ್ತಾ ಇದೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡೋದಾದರೆ ಆಕಾಶವಾಣಿ ಕೇಳುಗರು, ಕೃಷಿಕರು ಸಾಕಷ್ಟು ಜನ ಇನ್ನೂ ಕೂಡ ಭಾಳ ಆಕ್ಟಿವ್ ಆಗಿ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಅದರಲ್ಲೂ ಕರ್ನಾಟಕದ 17 ಆಕಾಶವಾಣಿ ಕೇಂದ್ರಗಳಿದೆ. ಅದರಲ್ಲಿ ಹಾಸನ ಆಕಾಶವಾಣಿ ಕೃಷಿ ವಿಚಾರದಲ್ಲಿ ಮತ್ತು ಸಾವಯವ ಕೃಷಿ ವಿಚಾರದಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇರೋದಂತಂದ್ರೆ ನಾವು ಭಾಳ ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಸಾಕಷ್ಟು ಕೃಷಿ ಸಂಬಂಧಪಟ್ಟ ಅಧಿಕಾರಿಗಳು ನಾಗರಾಜ ಮೂರ್ತಿಯವರ ಕಾಲದಿಂದನೂ, ನಾಗರಾಜ ಮೂರ್ತಿಯವರು, ವಿಜಯ ಅಂಗಡಿಯವರು, ಕೇಶವಮೂರ್ತಿಯವರು ಮತ್ತು ಈಗಿರ್ತಕ್ಕಂಥ ಮಧುಸೂದನ್ ಅವರು ಭಾಳ ಅಪರೂಪವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರ್ಕೊಂಬಂದು ಪರಿಚಯ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ವಿಷಯನೂ ಕೂಡ ಅಷ್ಟೇ, ಸಾವಯವ ಕೃಷಿಯ ಸಾಧ್ಯತೆ ಮತ್ತು ಸವಾಲುಗಳು ಈ ಒಂದು ಕಾಲಘಟ್ಟಕ್ಕೆ ಭಾಳ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನು ಇವತ್ತು ಚರ್ಚೆಗೆ ತಂದಿದ್ದಾರೆ. ನಾನು ಕಳೆದ ಸುಮಾರು 2007 ಸುಮಾರು 15 ವರ್ಷಗಳ ಕಾಲ ಹಾಸನ ಜಿಲ್ಲೆಯ ಕೃಷಿಕರೊಟ್ಟಿಗೆ ಭಾಳ ಹತ್ತಿರದಿಂದ ಕೆಲಸ ಮಾಡಿದ ಅನುಭವ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಸಾವಯವ ಕೃಷಿ ಸಾಧ್ಯತೆಗಳ ಬಗ್ಗೆ ಸಾಕಷ್ಟು ಅವಕಾಶಗಳು ನಮ್ಮ ಹಾಸನ ಜಿಲ್ಲೆಯಲ್ಲಿದೆ. ಏಕೆಂದರೆ ನಮ್ಮ ಅಧಿಕಾರಿಗಳು ಈಗಾಗಲೇ ಮಾತಾಡ್ತಾ ಇದ್ರು, ಹಾಸನದಲ್ಲಿ ಮಲೆನಾಡು, ಅರೆಮಲೆನಾಡು ಮತ್ತು ಬಯಲಸೀಮೆ ಪ್ರದೇಶಗಳು 3 ಕೃಷಿ ವಲಯಗಳು ನಮ್ಮ ಪ್ರದೇಶದಲ್ಲಿ ಇರೋದ್ರಿಂದ ನಮ್ಮ ಕೃಷಿ ಮತ್ತು ಆಹಾರಕ್ಕೆ ಅಗತ್ಯವಿರತಕ್ಕಂಥ ಎಲ್ಲ ದವಸ ಧಾನ್ಯಗಳನ್ನು ನಮ್ಮ ಜಿಲ್ಲೆಯಲ್ಲಿ ಬೆಳೀಲಿಕ್ಕೆ ಅವಕಾಶ ಇದೆ. ಆಮೇಲೆ ಕಳೆದ 15 ವರ್ಷಗಳಿಂದ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ಪ್ರತಿ ಹಳ್ಳಿನಲ್ಲೂ ಕೂಡ ಒಂದು 3-4 ಜನ ಸಾವಯವ ಕೃಷಿ ಮಾಡ್ತಾ ಇರತಕ್ಕಂಥ ರೈತರುಗಳು ಸಿಗ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರನ್ನೂ ಒಗ್ಗೂಡಿಸಿ ಎಲ್ಲ ಉತ್ಪನ್ನಗಳನ್ನು ಇಲ್ಲೇ ಬೆಳೆದು ಇಲ್ಲೇ ಮಾರ್ಕೆಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೋಕ್ಕೆ ಸಾಧ್ಯವಾಗೋದಾದರೆ ಸಾಧ್ಯತೆಗಳು ಸಾಕಷ್ಟಿದೆ. ಸವಾಲುಗಳು ಕೂಡ ಅದೇ ರೀತಿಯಲ್ಲಿ ಕೆಲವು ಉತ್ಪನ್ನದ ಗುಣಮಟ್ಟ, ಬೆಲೆ, ಈ ನಿಟ್ಟು ಸ್ವಲ್ಪ ನಮ್ಮಲ್ಲೇ ನಮ್ಮ ರೈತರುಗಳ ಮಧ್ಯೆ ನಾವು ಸಾವಯವ ಸಂತೆ ಮಾಡಿದ್ವಿ, ಆಮೇಲೆ ಸಾವಯವ ಮಾರುಕಟ್ಟೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲವು ಪ್ರಯತ್ನಗಳು ಮಾಡಿದ್ವಿ. ಇಲ್ಲಿ ಸ್ವಲ್ಪ ನಮ್ಮ ರೈತರು ಮತ್ತು ಅಧಿಕಾರಿಗಳು ಮತ್ತು ಮಾರಾಟಗಾರರ ಮಧ್ಯೆ ಇರತಕ್ಕಂಥ ಮತ್ತು ಗ್ರಾಹಕರ ಮಧ್ಯೆ ಇರತಕ್ಕಂಥ ಒಂದು ಸವಾಲುಗಳು ಮತ್ತು ಸಮಸ್ಯೆಗಳು ಏನಂತಂದರೆ ಒಂದೇ ಉತ್ಪನ್ನಕ್ಕೆ 2 ಬೆಲೆ ಇರುತ್ತೆ. ಇದನ್ನು ಸ್ವಲ್ಪ ನಮ್ಮ ಇಲಾಖೆ ಅಥವಾ ಯಾರಾದರೂ ಒಂದಷ್ಟು ಜವಾಬ್ದಾರಿ ತಗೊಂಡು ಅದಕ್ಕೆ ಒಂದು ಬೆಲೆ, ಒಂದು ಗುಣಮಟ್ಟವನ್ನು ನಿಗದಿಪಡಿಸಕ್ಕೆ ಸಾಧ್ಯ ಆಗೋದಾದರೆ ಈ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಾವು ಸಾವಯವ ಕೃಷಿಯ ಬೆಳೆಗಾರರು ಮತ್ತು ಬಳಕೆದಾರರನ್ನು ಸೇರ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದು. ಹಾಗಾಗಿ ಇಷ್ಟು ಮಾತುಗಳನ್ನಾಡ್ತಾ ನನಗೆ ಕೊಟ್ಟಿರ್ತಕ್ಕಂಥ ಅವಧಿಯನ್ನು ಮುಗಿಸ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ನಮಸ್ಕಾರ. ಇದುವರೆಗೆ

ಇದು ಆಕಾಶವಾಣಿಯ ಹಾಸನ ಎಫ್ಎಂ ಕೇಂದ್ರ ಮೂಡಿ ಬರ್ತಾ ಇದೆ ಕಂಪನಕ 102.2 ಮೆಗಾಹರ್ಟ್ಸ್ಗಳಲ್ಲಿ. ಈಗ ನಿಲಯದಿಂದ ಈ ಸಂಜೆ ಹಾಗೂ ನಾಳಿನ ಪ್ರಸಾರದಲ್ಲಿ ಬಿತ್ತರಗೊಳ್ಳುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್ ಹಾಗೂ ಎಚ್ ಮೋಹನಾಕ್ಷಿ. 6:51 ಕನ್ನಡ ಚಿತ್ರಗೀತೆಗಳ ಪ್ರಸಾರ. ನಂತರ ಬೆಂಗಳೂರು ಕೇಂದ್ರದಿಂದ ಕಾರ್ಯಕ್ರಮಗಳು. 7:45 ಸಮಾಚಾರ ದರ್ಶನ. 9:00 ಯುವವಾಣಿಯಲ್ಲಿ ಯುವ ಗಾಯಕಿ ಶ್ವೇತಾ ಶಂಕರ್ ಅವರ ಪರಿಚಯ. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸ್ಮಿತಾ ಶ್ರೀಕರನ್ ಅವರ ಕೊಳಲು ವಾದನವನ್ನು ಆಲಿಸಬಹುದು. ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದಿಂದ ಚಿಂತನ, ರವಿ ಅಲೆವೂರಾಯ ಅವರಿಂದ. 6:20 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:50 ಕಾರ್ಯಕ್ರಮ ರೈತರಿಗೆ ಸಲಹೆ. 7:15 ಭಾವಗೀತೆಗಳು. 7:45 ಬೆಂಗಳೂರು ಕೇಂದ್ರದಿಂದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹ ಸಮಿತಿಯ ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ. 7:50 ಸವಿಗಾನ. 9:00 ಹೇಮಕೂಟ ನೇರ ಫೋನಿನ ಕಾರ್ಯಕ್ರಮ. ವಿಷಯ ವಿಶ್ವ ರಂಗಭೂಮಿ ದಿನ. ಪ್ರಸ್ತುತಿ ಡಿ ಸುಜಲಾದೇವಿ. ನಂತರ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ವಿಶೇಷ ಕಾರ್ಯಕ್ರಮ ಸರಣಿ, ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40